ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ ನಾವೆ ಮಗಳ ಬಳ ಉಳಿ ತಾಯೇ ಕೇಳೆ ಬಾಗಿಲ ಮುಂದಿರುವ ಚಚ ಮರವೋ ಮುಂದಿನ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಚಚಿ ಮಾರ ಕೊಟ್ಟರು ತೋ ಬಾಗಿಲ ಮೆಟ್ಟ ಗಳಿಯನು ಬಳಗಳವಾಗಿ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಾಂಗಳಗಳವಾಗಿ ಹೊಟ್ಟೆ ಒಳಗಲ್ಲ ತಳ ಮಳಿಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹೊಟ್ಟಿಲ್ಲ ಮಗಳೇ ನರ ಮನೆಗೋ ಮಗಳೆ ನೆರ ಮನೆಗೋ ಮಗಳಂತ ಅರುವ ಬರ ಕೊಳೋ ಮಗಳ ನರ ಮನೆಗೋ ಗೋವಾಗೆ ಮಗಳಂತ ಅರುವ ಬರಿ ಕೊಳೋವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋಗುವಾಗ ಮನೆಯೇ ಭಿನ್ನ ತಾವೋ ಮನೆ ಮಗಳೇ ಕೊಳ್ಳೋ ತೆಣೆಯೋ ಮ್ಯಾನೋ ಮಗಳೇ ಕೊಳ್ಳು ತೆಣೆ ಮೇಲೆ ಮಪ್ಪ ಕೇಳೋ ಮಗಳಂತ ರುವ ಬರ ಕೊಳೋ ಮಗಳಂತರುವ ಬರ್ಕೊಳ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳೋಂತರುವ ಬರ್ಕೊಳಪ್ಪ ಕೇಳೋ ರುವ ನೋಡೆ ಜಾನ ಮರ ಕೊಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ರಣ ಮಳೆಯಿರುವ ಕಲ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಬುಂಗರಿಯೋ ಒಳಗಿನ ಬುಂಗರಿ ಗರೆ ಕೇಳೋ ಕಲಾತೆಯೋ ಕಲ ತಿಂದಾಡ ಕಲಾತೆಯೋಡ ಕಲತೆ ಬಗ್ಗೆ ಮಗಳೇ ತಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಬಗ್ತಾರ ಮಗಳೇ ಕಾಯ ತಿಂದಾಡ ಕಲಾತೆಯೋ ಕಲತೆ ಬಗ್ತಾರ ಮಗನೇ ಎಲ್ಲ ತಿಂದಾಡ ಮರ ಕೊಡೋ ತಿಂದಾಡ ಕಲತೆ ಬಗ್ತಾರ ಮಗಳೇ ಎಲ್ಲ ತಿಂದಾಡ ಮರ ತಯೋ ತುಳಸಿ ಬಿಚ್ಚು ಗೌಡ ಹಾಗೂ ಬಳಗದವರಿಂದ ಜಾನಪದ ಹಾಡುಗಳನ್ನು ಕೇಳಿದಿರಿ. ಇದು ಇನ್ನು ಮುಂದೆ ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಒಂದು ಜಾನಪದ ಗೀತೆ ಲಾಲಿ ಲಾಲಿ ಜೋಲಾಲಿ. ಶಿವನಾಮ